ಈ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿರುವ ISR ವಿಜೇತ ತಳಿಯ ಬಗ್ಗೆ ಕೆಲವು ಮಾಹಿತಿಗಳನ್ನ ನೀಡ್ತೀರಾ? 19 ಗಿಡಗಳಲ್ಲಿ ಒಂದು ಗಿಡ NKE12 ಅಂತ ಹೇಳ್ಬಿಟ್ಟು, NKE12 ಅಂದ್ರೆ ನ್ಯಾಚುರಲ್ ಕಟ್ಟೆ ಎಸ್ಕೇಪ್ ಅಂತ ಹೇಳಿ, ಅದು ಉತ್ತಮ ಇಳುವರಿಯನ್ನು ನೀಡ್ತಿತ್ತು ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿತ್ತು ಕಟ್ಟೆ ರೋಗಕ್ಕೆ. ಆ ತಳಿಯನ್ನ ISR ವಿಜೇತ ಅಂತ ಹೇಳಿ ಗುರುತಿಸಲಾಯಿತು. ಆ ತಳಿಯನ್ನ 2001 ಬಿಡುಗಡೆ ಮಾಡಲಾಯಿತು. ಈ ISR ವಿಜೇತ ತಳಿಯು ಮಲಬಾರ್ ಪ್ರಭೇದಕ್ಕೆ ಸೇರಿದಾಗಿದೆ. ಏಲಕ್ಕಿಯಲ್ಲಿ 3 ಪ್ರಭೇದಗಳಿವೆ, ಮಲಬಾರು, ಮೈಸೂರು ಮತ್ತೆ ವಳುಕ ಅಂತ ಹೇಳ್ಬಿಟ್ಟು. ರೋಗ ಬರದೇ ಇರುವ ಹಾಗೆ ತಡೆಯೋದಕ್ಕೆ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಬಹುದು? ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವುದು ಮಲಬಾರ್ ಪ್ರಭೇದದ ತಳಿಗಳಾಗಿದೆ. ಮಲಬಾರ್ ಅಂದ್ರೆ ಈ ಕೊತ್ತುಗಳನ್ನ ನಾವು ನೋಡಿ ಹೇಳ್ಬೋದು ಬೇರೆ ಬೇರೆ ಪ್ರಭೇದಗಳನ್ನ. ಮಲಬಾರ್ ಪ್ರಭೇದದಲ್ಲಿ ಕೊತ್ತುಗಳು ನೆಲದ ಮೇಲೆ ಆಸಿದಂತೆ ಇರುತ್ತವೆ. ಅದೇ ಮೈಸೂರು ಪ್ರಭೇದದಲ್ಲಿ ಕೊತ್ತುಗಳು ಎರೆಕ್ಟ್ ಅಂತ ಹೇಳ್ತೀವಿ, ಮೇಲಕ್ಕೆ ನಿಂತ್ಕೊಂಡಂಗೆ ಇರುತ್ತೆ. ಅದೇ ಒಳುಕ ಅಂತ ಇನ್ನೊಂದು, ಏನು ಜಿಜಿ ಈಗ ನೆಲ್ಯಾಣಿ ಅಂತ ಎಲ್ಲ ಬೆಳೀತಾ ಇದಾರಲ್ವಾ, ಅದರದ್ದು ಕೊತ್ತುಗಳು ಸ್ವಲ್ಪ ಬಾಗಿದಂತೆ ಇರುತ್ತೆ, ನೆಲದ ಮೇಲೂ ಇರಲ್ಲ ನಿಂತಿರಂಗೂ ಇರಲ್ಲ, ಸೆಮಿ ಎರೆಕ್ಟ್ ಅಂತ ಹೇಳ್ತೀವಿ, ಅದನ್ನ ಒಳುಕ ಟೈಪ್ ಅಂತ ಹೇಳ್ತೀವಿ. ಇದು ಮಲಬಾರ್ ಪ್ರಭೇದಕ್ಕೆ ಸೇರಿದ ತಳಿಯಾಗಿದೆ ಮತ್ತು ಈ ತಳಿ ಸರಾಸರಿ 643 ಕೆಜಿ ಒಂದು ಹೆಕ್ಟೇರ್ಗೆ ಇಳುವರಿಯನ್ನು ಕೊಡುತ್ತೆ. ಹಾಗೆ ಪೊಟೆನ್ಶಿಯಲ್ ಈಲ್ಡ್ ಇದರಲ್ಲಿ 979 ಕೆಜಿಯಷ್ಟು ಸಹ ಪಡೆಯಬಹುದು ನಾವು ಒಂದು ಹೆಕ್ಟೇರ್ಗೆ. ಮತ್ತೆ ಈ ತಳಿಯನ್ನ ನಾವು ಎಲ್ಲೆಲ್ಲಿ ಕಟ್ಟೆ ರೋಗ ಬಾಧೆ ಇರುತ್ತೋ ಅಂತ ಜಾಗಗಳಲ್ಲಿ, ಸಾಧಾರಣದಿಂದ ಹೆಚ್ಚು ನೆರಳಿರುವ ಪ್ರದೇಶಗಳಲ್ಲಿ ಬೆಳೆಯಬಹುದಾಗಿದೆ. ನೆರಳು ತುಂಬಾ ಕಡಿಮೆ ಇರುವ ಪ್ರದೇಶಗಳಲ್ಲಿ ಇದು ಬೆಳೆಯೋ ಸ್ವಲ್ಪ ಕಷ್ಟ. ಅದರಲ್ಲಿ ಎಲೆ ಚುಕ್ಕಿ ರೋಗ ಆ ತರದ ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಬಿಸಿಲು ಜಾಸ್ತಿ ಇರಬಾರ್ದು, ನೆರಳು ಸ್ವಲ್ಪ ಜಾಸ್ತಿ ಇದ್ರಷ್ಟು ಒಳ್ಳೇದು ಈ ತಳಿಯನ್ನು ಬೆಳೀಲಿಕ್ಕೆ. ನೀವು ಈ ತಳಿಯನ್ನ 950 ಕೆಜಿ ಅಷ್ಟು ಇಳುವರಿ ಸಿಕ್ಕುವುದಕ್ಕೆ ಆದಷ್ಟು ಜಾಸ್ತಿ ನೆರಳಿರುವ ಪ್ರದೇಶದಲ್ಲಿ ಬೆಳಿಬೇಕು ಅಂತ ಹೇಳಿದ್ರಿ. ಆ ನೆರಳು ಅಷ್ಟೇ ಅಲ್ಲದೆ ಬೇರೆ ಯಾವ ರೀತಿಯ ಕ್ರಮಗಳನ್ನ ತಗೊಳ್ಬೇಕು ಅಂದ್ರೆ ಗೊಬ್ಬರ ಹಾಕೋದಾಗ್ಲಿ ಅಥವಾ ನೀರಿನ ಪೂರೈಕೆ ಆ ತರ ವಿಷಯ ಸ್ವಲ್ಪ ತಿಳಿಸ್ಕೊಡ್ತೀರಾ? ಗಿಡವನ್ನ ನಾವು ಮೇ ಜೂನ್ ಸಮಯದಲ್ಲಿ ಅಂದ್ರೆ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆ ಸಮಯದಲ್ಲಿ ಗಿಡನ ನೆಡಕ್ಕೆ ಸ್ಟಾರ್ಟ್ ಮಾಡಬಹುದು. ಗುಂಡಿಗಳನ್ನ ತಯಾರು ಮಾಡಿಕೊಂಡು ಗಿಡಗಳನ್ನ ತಗೊಂಡು ಹೋಗಿ ನೆಡ್ಬೇಕಾಗುತ್ತೆ. ಒಂದು ಗಿಡವನ್ನು ನೆಟ್ಟ ನಂತರ ಅದಕ್ಕೆ ಒಂದು ಕೋಲ್ನ ನೆಟ್ಬಿಟ್ಟು ಆಧಾರ ಕೊಡ್ಬೇಕು, ಯಾಕೆಂದ್ರೆ ಅದು ಗಿಡ ಏನಾದ್ರೂ ಗಾಳಿ ಜಾಸ್ತಿ ಆಗಿದ್ರೆ ಅದು ಬೀಳುವಂತ ಸಂಭವಗಳಿರುತ್ತೆ. ಹಾಗಾಗಿ ಗಿಡಕ್ಕೆ ಆಧಾರವನ್ನ ನೀಡಿ ಅದರ ಬುಡದಲ್ಲಿ ಹೊದಿಕೆಯನ್ನ ನೀಡ್ಬೇಕಾಗುತ್ತೆ. ನಂತರ ಹೇಗಿದ್ರು ಆ ಸಮಯದಲ್ಲಿ ಮಳೆ ಇರುತ್ತೆ, ಜಾಸ್ತಿ ನೀರ್ ನಿಲ್ಲದಿಲ್ದಂಗೆ ನೋಡ್ಕೊಬೇಕು ಗುಂಡಿಯ ಹತ್ತಿರದಲ್ಲಿ, ಇಲ್ಲಾಂದ್ರೆ ಅದಕ್ಕೆ ಏನಾದ್ರೂ ಕೊಳೆ ರೋಗ ಆತರ ಬರುವಂತ ಸಂಭವಗಳಿರುತ್ತೆ. ಈ ವಿಜೇತ ತಳಿಯ ಬೆಳವಣಿಗೆಗೆ ಹೇಗೆ ಪೋಷಕಾಂಶಗಳನ್ನ ಒದಗಿಸ್ಬೇಕಂತ ತಿಳಿಸ್ಕೊಡ್ತೀರಾ ಸ್ವಲ್ಪ? 15-20 ದಿನಗಳಿಗೆ ಅಥವಾ 25-30 ದಿನಗಳಿಗೊಮ್ಮೆ ನಾವು 19-all ಕಾಂಪ್ಲೆಕ್ಸ್ ಫರ್ಟಿಲೈಸರ್ ನ ಹಾಕ್ತಾ ಹೋಗ್ಬೇಕು. ಅದು ಹಾಕೋದ್ರಿಂದ ಗಿಡದ ಬೆಳವಣಿಗೆಯೂ ಚೆನ್ನಾಗಿರುತ್ತೆ ಮತ್ತೆ ಕಂದುಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಅದೇ ತರದಾಗಿ ಆ ಗಿಡಗಳಿಗೆ ಮೈಕ್ರೋನ್ಯೂಟ್ರಿಯಂಟ್ ಅಂತ ಬರುತ್ತೆ, ನಮ್ದೇ ISR ದು ಮೈಕ್ರೋನ್ಯೂಟ್ರಿಯಂಟ್ ಇದೆ, ಏಲಕ್ಕಿಗೆ ಅಂತಾನೆ ಹೇಳ್ಬಿಟ್ಟು ಆ ಮೈಕ್ರೋನ್ಯೂಟ್ರಿಯಂಟ್ ಅನ್ನು ಸಿಂಪಡಣೆ ಮಾಡಬಹುದು. ಅದರಿಂದನು ಸಹ ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ. ಮತ್ತೆ ಮಳೆ ನಿಂತ ನಂತರ ಹೊಸ ಗಿಡಗಳಾಗಿರೋದ್ರಿಂದ ಸ್ವಲ್ಪ ಅದಕ್ಕೆ ನೀರಾವರಿಯನ್ನು ಕೊಡ್ತಾ ಹೋಗ್ಬೇಕು ಮತ್ತೆ ಹಾಗೆ ಗೊಬ್ಬರನು 19-all ಒಂದು ತಿಂಗಳಿಗೊಮ್ಮೆ ಕೊಡೋದ್ರಿಂದ ಕಂದುಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇ ವರ್ಷದಲ್ಲಿ ನಾವು ಎಷ್ಟು ಕಂದುಗಳನ್ನ ಮಾಡ್ತೀವೋ ಅದೇ ತರ ನಮಗೆ ಮುಂದಿನ ವರ್ಷದಿಂದ ಇಳುವರಿಯೂ ಹೆಚ್ಚಾಗುತ್ತೆ. ಹಾಗಾಗಿ ಮೊದಲನೇ ವರ್ಷ ಕಂದುಗಳನ್ನ ಹೆಚ್ಚಿಸೋ ಕಡೆ ಗಮನವನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಒಂದು ವರ್ಷದಲ್ಲಿ 15-25 ಕಂದುಗಳ ಬೆಳವಣಿಗೆ ಆದ್ರೂ ಉತ್ತಮವಾಗಿರುತ್ತೆ. ಈ ವಿಜೇತ ತಳಿಯನ್ನ ಎಷ್ಟು ಅಂತರದಲ್ಲಿ ಬೆಳಿಬೇಕು ಮೇಡಮ್? ಬೆಳೆ ಬೆಳೆಯಕ್ಕೆ ಮೇನ್ ಆಗಿ 2x2 ಅಷ್ಟು ಅಂತರ ಕೊಡ್ಬೇಕು ಗಿಡದಿಂದ ಗಿಡಕ್ಕೆ ಮತ್ತೆ ಒಂದು ರೋದಿಂದ ಒಂದು ರೋಗೆ. ಈ ತಳಿಯನ್ನ ನೆಡ್ಬೇಕಾದ್ರೆ ಎಷ್ಟು ಆಳದ ಗುಂಡಿಯನ್ನು ತೋಡ್ಬೇಕು ಮತ್ತೆ ಯಾವ ರೀತಿ ಗೊಬ್ಬರವನ್ನ ಹಾಕ್ಬೇಕು? ನೆಡುವ ಮೊದಲು 45 cm ಉದ್ದ ಅಗಲ ಇರುವಂತಹ ಗುಂಡಿಯನ್ನು ತೆಗೆದು ಅದರಲ್ಲಿ ಸಗಣಿ ಗೊಬ್ಬರ ಅದ್ರ ಜೊತೆಗೆ ಟ್ರೈಕೋಡರ್ಮಾವನ್ನು ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಿಮ್ ಕೇಕ್ನ ಒಂದು 10-15 gram ಹಾಕ್ಬಿಟ್ಟು ಗಿಡ ನೆಡೋಕೆ ತಯಾರಿ ಮಾಡಬಹುದು. ಹೊಸ ಕಂದುಗಳನ್ನ ನೆಡೋದಿಕ್ಕೆ ಆಯ್ಕೆ ಯಾವ ರೀತಿ ಮಾಡ್ಕೊಳ್ಬೇಕು? ಕಂದುಗಳನ್ನ ನೆಡ್ಲಿಕ್ಕೆ ನಾವೇನ್ ತಗೊಳ್ತೀವೋ ಅದು ಬೆಳೆದಿರುವಂತ ಕಂದಿರುತ್ತೆ, ಅದನ್ನ ಮದರ್ ಪ್ಲಾಂಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಒಂದು ಚಿಕ್ಕ ಗಿಡ ಬರ್ತಾ ಇರುತ್ತೆ ಹೊಸದಾಗಿ, ಅದನ್ನ ಸೇರಿಸಿ ಬೆಳೆಯಕ್ಕೆ ಉಪಯೋಗಿಸುವಂತ ಒಂದು ಕಂದು. ನಾವ್ ಯಾವಾಗ್ಲೂ ಗಿಡ ಆಯ್ಕೆ ಮಾಡುವಾಗ ಅದನ್ನ ನೋಡ್ಕೊಬೇಕು, ಒಂದು ತಾಯಿ ಗಿಡದ ಜೊತೆಗೆ ಒಂದು ಚಿಕ್ಕ ಮರಿ ಗಿಡ ಬರ್ತಾ ಇರ್ಬೇಕು. ಆ ಮರಿ ಗಿಡ ಬರ್ತಿರುವಂತ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಟ್ಟಂತಹ ಹೊಸ ಕಂದುಗಳನ್ನ ಪೋಷಣೆ ಮತ್ತು ಪಾಲನೆ ಹೇಗೆ ಮಾಡ್ಬೇಕು, ಅದಕ್ಕೆ ಹೇಗೆ ರಸಗೊಬ್ಬರಗಳನ್ನ ಕೊಡ್ಬೇಕು ಅನ್ನೋದನ್ನ ಮೊದಲೇ ಹೇಳಿದೀನಿ. ಪ್ರತಿ ತಿಂಗಳಿಗೆ ನಾವು ಸ್ವಲ್ಪ ಸ್ವಲ್ಪ 19-all ಕೊಡ್ತಾ ಹೋದ್ರೆ ಆಗುತ್ತೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ನ. ಮಾತ್ರ ಅದ್ರ ಜೊತೆಗೆ ಯಾವಾಗ ಮಳೆ ಇರಲ್ವೋ ಅದಕ್ಕೆ ನೀರನ್ನ ಕೊಡ್ತಾ ಹೋಗ್ಬೇಕು. ಅದೇ ತರ ಇದರಲ್ಲಿ ಒಂದು ಶೂಟ್ ಫ್ಲೈ ಅಂತ ಬರುತ್ತೆ, ನಾವು ಹೊಸದಾಗಿ ಪ್ಲಾಂಟಿಂಗ್ ಮಾಡಿದಾಗ ಅದು ಬರದೇ ಇರೋ ತರ ಫಿಪ್ರೋನಿಲ್ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಸ್ಪ್ರೇ ಮಾಡ್ಕೋಬೇಕು. ಇಲ್ಲಾಂದ್ರೆ ಹೊಸದಾಗಿ ಏನು ಸುಳಿಗಳು ಬರ್ತಾ ಹೋಗುತ್ತೆ ಕಂದುಗಳು, ಕೀಟದ ಹಾವಳಿಯಿಂದ ಸಾಯ್ತಾ ಹೋಗುತ್ತೆ. ಅದನ್ನು ನೋಡ್ಕೊಬೇಕಾಗುತ್ತೆ. ಮತ್ತೆ ಮೊದಲನೇ ವರ್ಷದಲ್ಲಿ ಅದರಿಂದ ಬರುವಂತಹ ಹೂಗೊಂಚಲುಗಳನ್ನ ಬಿಡಬಾರ್ದು. ಅದರಲ್ಲಿ ಮೊದಲನೇ ವರ್ಷ ಬರೀ ಕಂದುಗಳನ್ನ ಹೆಚ್ಚಿಸೋದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ. ಹಾಗಾಗಿ ಹೊಸದಾಗಿ ಹೂಗೊಂಚಲುಗಳು ಏನ್ ಬರ್ತಾ ಇರುತ್ತೋ ಅದನ್ನ ತೆಗೆದು ಹಾಕೋದು ಉತ್ತಮ. ಹಾಗಾಗಿ ಗಿಡ ಏನಾಗುತ್ತೆ ಅಂದ್ರೆ ಅದರಲ್ಲಿ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗುತ್ತೆ, ನಾವು ರಿಪ್ರೊಡಕ್ಟಿವ್ ಸ್ಟೇಜ್ ಗೆ ಹೋಗೋದನ್ನ ತಪ್ಪಿಸಬೇಕಾಗುತ್ತೆ ಮೊದಲನೇ ವರ್ಷದಲ್ಲಿ. ಎರಡನೇ ವರ್ಷದಿಂದ ಅದರಲ್ಲಿ ಹೂ ಬಿಡಬಹುದು ನಾವು. ನೀವು ಹೇಳಿದ್ರಿ ಹೊಸದಾಗಿ ನೆಟ್ಟ ಕಂದುಗಳಲ್ಲಿ ಶೂಟ್ ಫ್ಲೈಸ್ ಕೀಟದ ಬಾಧೆ ಕಾಣಿಸುತ್ತೆ ಅಂತ. ಇದು ಎಲ್ಲಾ ಗಿಡಗಳಿಗೂ ಬಂದೇ ಬರುತ್ತೋ ಅಥವಾ ವಿಜೇತ ತಳಿಗೆ ಮಾತ್ರ ಬರುತ್ತಾ? ಇಲ್ಲ ಮೇಡಮ್, ಇದು ಎಲ್ಲಾ ತಳಿಗಳಲ್ಲೂ ಕಂಡು ಬರುತ್ತೆ. ಮಳೆ ಇರೋ ಸಮಯದಲ್ಲಿ ಅಷ್ಟಾಗಿ ಕೀಟದ ಹಾವಳಿ ಇರಲ್ಲ. ಯಾವಾಗ ಮಳೆ ನಿಂತು ಸ್ವಲ್ಪ ಬಿಸಿಲು ಬರೋಕೆ ಸ್ಟಾರ್ಟ್ ಆಗುತ್ತೋ ಆಗ ಈ ಕೀಟದ ಹಾವಳಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣ ನಾವು ಈ ತರ ಸ್ಪ್ರೇ ತಗೊಳ್ಳೋದ್ರಿಂದ ಆ ಕೀಟವನ್ನು ಹತೋಟಿ ಮಾಡಬಹುದು. ಡಾಕ್ಟರ್ ಅಕ್ಷಿತಾ ಅವರೇ, ಹೊಸ ಗಿಡಗಳನ್ನು ನೆಟ್ಟ ವರ್ಷ ಗಿಡದ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಅದರ ನಂತರ ಗಿಡಗಳನ್ನ ನೆಟ್ಟ ಮೇಲೆ ಮುಂದಿನ ವರ್ಷಗಳಲ್ಲಿ ಈ ಗಿಡಗಳ ನಿರ್ವಹಣೆ ಇದೇ ರೀತಿ ಇರ್ತದೆ ಅಥವಾ ಬೇರೆ ಇನ್ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ತಿಳಿಸ್ಕೊಡ್ತೀರಾ? ಮುಂದಿನ ವರ್ಷಗಳಲ್ಲಿ ಹೇಗ್ ಮಾಡ್ತಾ ಹೋಗ್ಬೇಕು ಅಂತ ಅಂದ್ರೆ, ಪ್ರತಿ ಬಾರಿಯೂ ನಾವು ಮಳೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಂದ್ರೆ ಮೇ ಜೂನ್ ನಲ್ಲಿ ಗಿಡಗಳಿಗೆ ರಸಗೊಬ್ಬರವನ್ನು ನೀಡಬೇಕಾಗುತ್ತೆ. ಹೇಗೆ ಅಂತ ಅಂದ್ರೆ, ಒಂದು ಹೆಕ್ಟೇರ್ ಗೆ 75-75 ಕೆಜಿ ಅಷ್ಟು NPK ಅನ್ನು ಕೊಡ್ಬೇಕಾಗುತ್ತೆ ಒಂದು ವರ್ಷಕ್ಕೆ. ಅದು ನಾವು ಎರಡ್ ಸರಿ ಕೊಡೋದಾದ್ರೆ ಮಳೆಯಾಶ್ರಿತ ಬೆಳೆ ಆಗಿದ್ದಲ್ಲಿ. ಅದೇ ತರ ನೀರ್ ಗೊಡಿಸಕ್ಕೆ ಆಗುತ್ತೆ ಅಂತ ಅಂದ್ರೆ 125-150 ಕೆಜಿ NPK ಅನ್ನು ಒಂದು ವರ್ಷಕ್ಕೆ ನೀಡಬೇಕಾಗುತ್ತೆ. ಇದನ್ನ ಮೂರ್ ಸರಿ ಕೊಡ್ಬೇಕಾಗುತ್ತೆ ಗಿಡಗಳಿಗೆ. ಅದ್ರ ಜೊತೆಗೆ 5 ಕೆಜಿ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಟ್ರೈಕೋಡರ್ಮಾವನ್ನ ಮಿಕ್ಸ್ ಮಾಡಿ ಅದನ್ನ ಕೊಟ್ಟು ಗಿಡಗಳ ಬುಡಕ್ಕೆ ಮಣ್ಣು ಏರಿಸ್ಬಿಟ್ಟು ತರಗಲೆಗಳ ಹೊದಿಕೆಯನ್ನ ನೀಡಬೇಕಾಗುತ್ತೆ. ಮೇ ಜೂನ್ ನಲ್ಲಿ 1% ಬೋಳೋ ದ್ರಾವಣವನ್ನ ಸಿಂಪಡಿಸಬೇಕಾಗುತ್ತೆ. ಮತ್ತೆ ಕಟ್ಟೆ ಪೀಡಿತ ಯಾವ್ದಾದ್ರು ಗಿಡಗಳು ಇತ್ತು ಅಂತ ಅಂದ್ರೆ ಅದನ್ನ ತೆಗೆದ್ಬಿಟ್ಟು ನಾಶ ಮಾಡಬೇಕಾಗುತ್ತೆ. ಮತ್ತೆ ಗಿಡದ ಬುಡದಲ್ಲಿ ನೀರ್ ನಿಲ್ಲದೆ ಇರುವಾಗೆ ನೋಡ್ಕೋಬೇಕು, ಯಾಕಂದ್ರೆ ಮೇ ಜೂನ್ ನಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಆ ತಿಂಗಳುಗಳಲ್ಲಿ ಕೊಳೆ ರೋಗ ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಆಗಸ್ಟ್ ತಿಂಗಳಿನಲ್ಲಿ 1% ಬೋಳೋ ದ್ರಾವಣ ಸಿಂಪಡಿಸಬೇಕಾಗುತ್ತೆ. ಮತ್ತೆ ಗಿಡಗಳ ಬುಡಗಳಿಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ಬಿಟ್ಟು ಕೆಮಿಕಲ್ ಬರುತ್ತೆ, ಅದನ್ನ 500 ಗ್ರಾಂನ 200 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡಗಳಿಗೆ 2-3 ಲೀಟರ್ನಷ್ಟು ಸುರಿಬೇಕಾಗುತ್ತೆ. ಮತ್ತೆ ಎಲೆ ಚುಕ್ಕಿ ರೋಗ ಎಲ್ಲಾದ್ರೂ ಕಂಡು ಬಂತು ಅಂದ್ರೆ ಅದಕ್ಕೆ ಕಾರ್ಬನ್ಡೈಸಿಂಗ್ ಮ್ಯಾಂಕೋಸೇಬ್ ಅಂತ ಬರುತ್ತೆ, ಅದನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನಾವು ಕೊಯ್ಲನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಮತ್ತೆ ಸೆಪ್ಟೆಂಬರ್ ನಲ್ಲಿ ನಾವು ಇನ್ನೊಂದು ಬಾರಿ ಗೊಬ್ಬರವನ್ನ ನೀಡಬೇಕಾಗುತ್ತೆ. ಆಗ್ಲೇ ಹೇಳಿದಂತೆ ಆ ಗೊಬ್ಬರವನ್ನ 2 ಬಾರಿ ಅಥವಾ 3 ಬಾರಿ ನೀಡೋರು ಆ ಗೊಬ್ಬರವನ್ನ ನೀಡಬೇಕಾಗುತ್ತೆ. ಮತ್ತೆ ಲಘು ಪೋಷಕಾಂಶ ಮೈಕ್ರೋನ್ಯೂಟ್ರಿಯಂಟ್ ಏನ್ ಹೇಳಿದ್ನ IASR ಕಾರ್ಡಮಮ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅದನ್ನು ಸಿಂಪಡಣೆ ಮಾಡಬಹುದು ನಾವು ಸೆಪ್ಟೆಂಬರ್ ನಲ್ಲಿ ಇನ್ನೊಂದು ಬಾರಿ. ಇನ್ನೊಂದು ಕೀಟ ಕಂಡು ಬರುತ್ತೆ ಸೆಪ್ಟೆಂಬರ್ ನಲ್ಲಿ, ಥ್ರಿಪ್ಸ್ ಅಂತ ಹೇಳಿ ಕಜ್ಜಿ ಬರುವಂತಹ ಕೀಟವನ್ನ ಕಾಣಬಹುದು. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಫಿಪ್ರೋನಿಲ್ ಅಂತ ಹೇಳ್ಬಿಟ್ಟು ಕೆಮಿಕಲ್ ನ ಸ್ಪ್ರೇ ಮಾಡಬೇಕಾಗುತ್ತೆ. ಅದನ್ನು 200 ml 200 ಲೀಟರ್ ನೀರಿನಲ್ಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತೆ ಕಾಂಡ ಅಥವಾ ಕಾಯಿ ಕೊರಿಯುವಂತ ಕೀಟ ಏನಾದ್ರೂ ಕಾಣಿಸ್ತು ಅಂತ ಅಂದ್ರೆ ಅದಕ್ಕೆ ಕ್ವೀನಾಲ್ಫಾ ಸ್ಪ್ರೇ ಮಾಡಬೇಕಾಗುತ್ತೆ. 2 ml 1 ಲೀಟರ್ ನೀರಿನಲ್ಲಿ ಅಂದ್ರೆ 400 ml 200 ಲೀಟರ್ ನೀರಿನಲ್ಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ. ಇದು ಅಭಿವೃದ್ಧಿ ಪಡಿಸಿದ ತಳಿಯಾದ್ರಿಂದ ಈ ಕೀಟಗಳ ಬಾಧೆ ಕಾಣಿಸುವ ಸಾಧ್ಯತೆ ಇದೆಯಾ? ಹೌದು, ಆ ಕೀಟದ ಬಾಧೆಯಿಂದ ತಪ್ಪಿಸಿಕೊಳ್ಳುವಂತ ಶಕ್ತಿಯನ್ನೇನು ಹೊಂದಿಲ್ಲ ಈ ತಳಿಯು. ಹಾಗಾಗಿ ಈ ಎಲ್ಲಾ ಸಿಂಪಡಣೆ ಹೇಳಿದ್ನಲ್ಲ ಪಿಪ್ರೋನಿಲ್ ಅಂತ ಹೇಳ್ಬಿಟ್ಟು, ಹಾಗೆ ಕ್ಲೋರೋಪೈರಿಫಾಸ್ ಕ್ವಿನಾಲ್ಫಾಸ್ ಆ ಎಲ್ಲಾ ಸ್ಪ್ರೇಗಳನ್ನು ನಾವು ಕೈಕೊಳ್ಬೇಕಾಗುತ್ತೆ. ಅದೇ ತರ ಕಳೆ ನಿಯಂತ್ರಣ ಮಾಡಬೇಕಾಗುತ್ತೆ, ಗಿಡಗಳಿಗೆ ನೀರುಣಿಸಬೇಕಾಗುತ್ತೆ. ಮಳೆ ಬರೋವರೆಗೂ ಹೊಸದಾಗಿ ನೆಟ್ಟಂತ ಗಿಡಗಳಿಗೆ ನೀರುಣಿಸೋದು ಅತಿ ಮುಖ್ಯವಾಗಿರುತ್ತೆ. ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ, ಮಾಡೋದ್ರಿಂದ ಅದರಲ್ಲಿ ಶೂಟ್ ಫ್ಲೈ ಬರೋದನ್ನ ಸ್ವಲ್ಪ ತಪ್ಪಿಸಬಹುದು. ಎಲೆಕೆಯಲ್ಲಿ ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ರೆ, ಬರುವಂತಹ ಹಳೆ ಎಲೆಗಳು ಏನಿರುತ್ತೆ ಅದನ್ನ ವರ್ಷಕ್ಕೆ 2-3 ಸರಿ ಅಥವಾ 3-4 ಸರಿನಾದ್ರೂ ತೋಟವನ್ನು ನೋಡ್ಕೊಂಡು ಅದನ್ನ ತೆಗಿತಾ ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಅದರಲ್ಲಿ ಹೇನುಗಳು ಅದೆಲ್ಲ ಕೂತ್ಕೊಳ್ಳುತ್ತೆ, ಅದನ್ನ ತಪ್ಪಿಸೋಕೋಸ್ಕರ ನಾವು ಆ ಎಲೆಗಳನ್ನ ತೆಗೆದು ಹಾಕ್ಬೇಕಾಗುತ್ತೆ. ಸಾಮಾನ್ಯವಾಗಿ ಹೊಸ ಕಂದುಗಳನ್ನ ನೆಟ್ಟ ನಂತರ ನಾವು ಯಾವ್ಯಾವ ಕೆಲಸಗಳನ್ನ ಮಾಡ್ಕೊಳ್ಬೇಕು? ಗಿಡಗಳಿಗೆ ವರ್ಷಕ್ಕೊಮ್ಮೆ ಅಥವಾ 2 ಸರಿ ಆದ್ರೂ ಸಗಣಿ ಗೊಬ್ಬರವನ್ನ ನೀಡಬೇಕಾಗುತ್ತೆ. ಹೊಸದಾಗಿ ಹಾಕಿದಂತ ಗಿಡಗಳಿಗೆ ಅಷ್ಟು ಪ್ರಮಾಣ ಬೇಕಾಗಿರಲ್ಲ, ಅದನ್ನ ನೋಡ್ಕೊಂಡು 1-2 ಕೆಜಿ ಹಾಗೆ ಕೊಟ್ರೆ ಸಾಕು. ಗಿಡಗಳು 3-4 ವರ್ಷ ತಲುಪಿದ ನಂತರ 5 ಕೆಜಿ ಎಷ್ಟಾದ್ರೂ ಗೊಬ್ಬರ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಟ್ರೈಕೋಡರ್ಮಾವನ್ನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದು ಉತ್ತಮ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ, ರೋಗವನ್ನು ತಡೆಗಟ್ಟುವಲ್ಲೂ ಅದು ಸಹಾಯ ಮಾಡುತ್ತೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು? ಗೊಬ್ಬರ ಕೊಟ್ಟ ನಂತರ ವರ್ಷಕ್ಕೆ 1 ಬಾರಿ ಆದ್ರೂ ಗಿಡಗಳಿಗೆ ಮಣ್ಣು ಎರಸಬೇಕಾಗುತ್ತೆ. ಮಳೆ ನಿಂತ ನಂತರ ಗೊಬ್ಬರ ಕೊಟ್ಟು ಗಿಡಗಳಿಗೆ ಮಣ್ಣು ಎರಸಿದ್ರೆ ಬೇರುಗಳು ಹೊರಗಡೆ ಕಾಣಿಸ್ತಿರುತ್ತೆ ಮಳೆ ನಿಂತ ನಂತರ, ಅದನ್ನ ಮುಚ್ಚಲಿಕ್ಕೆ ಸಹಾಯ ಮಾಡುತ್ತೆ ಈ ತರ ಮಣ್ಣು ಕೊಡೋದ್ರಿಂದ. ಮಣ್ಣು ಕೊಟ್ಬಿಟ್ಟು ಅದ್ರ ಮೇಲೆ ಹೊದಿಕೆಯನ್ನ ನೀಡಬೇಕಾಗುತ್ತೆ. ಎಲ್ಲಾ ವರ್ಷನೂ ಮಾಡೋದ್ರಿಂದ ಅದು ಉತ್ತಮ. ಮತ್ತೆ ಮಳೆಗಾಲ ಪ್ರಾರಂಭವಾಗಕ್ಕೂ ಮುಂಚೆ ಚರಂಡಿಯನ್ನ ಕ್ಲೀನ್ ಮಾಡ್ಬೇಕಾಗುತ್ತೆ ವರ್ಷ ವರ್ಷನು. ಹಾಗೆ ಮಾಡೋದ್ರಿಂದ ನೀರ್ ನಿಲ್ಲೋದು ತಪ್ಪುತ್ತೆ, ಕೊಳೆ ರೋಗ ಬರೋದನ್ನು ತಪ್ಪಿಸಬಹುದಾಗಿದೆ. ಅದರಿಂದ ಇಷ್ಟೊತ್ತು ISR ವಿಜೇತ ತಳಿ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನೀಡಿದೀರಾ ಮೇಡಮ್. ಮತ್ತೆ ಇನ್ನೊಂದು ತಳಿ ಇದೆ ಅಂತ ಹೇಳಿದ್ರಿ, ಆ ತಳಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ನೀಡ್ತೀರಾ? ನಾನಾಗ್ಲೇ ಹೇಳಿದೆ, ISR ವಿಜೇತ ಅನ್ನೋದು ಸಹ ಕಟ್ಟೆ ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿಯಾಗಿದೆ. ಅದೇ ತರ ನಮ್ಮಲ್ಲಿ ಇನ್ನೊಂದು ತಳಿ ಇದೆ, ಅಪ್ಪಂಗಲ್ಲಟ್ಟು ಅಂತ ಹೇಳ್ಬಿಟ್ಟು, ಅದು ಒಂದು ಸಂಕರಣ ತಳಿ ಅಂದ್ರೆ ಹೈಬ್ರಿಡ್ ವೆರೈಟಿ ಆಗಿದೆ. ಈ ತಳಿಯನ್ನ ಅಭಿವೃದ್ಧಿ ಪಡಿಸೋಕೆ ಏನೇನ್ ಮಾಡಿದ್ರು ಅಂತ ಅಂದ್ರೆ 1997 2001 56 ಹೈಬ್ರಿಡ್ ಗಳನ್ನ ಡೆವಲಪ್ ಮಾಡಿ ಅದರಲ್ಲಿ 10 ಅತ್ಯುತ್ತಮವಾದ ತಳಿಗಳನ್ನ ಆಯ್ಕೆ ಮಾಡಿ 2002 ಅವುಗಳಲ್ಲಿ ಎಷ್ಟು ಇಳುವರಿ ಬರುತ್ತೆ ಮತ್ತೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೇಗಿದೆ ಅನ್ನೋದನ್ನ ಮೌಲ್ಯಮಾಪನ ಮಾಡಲಾಯಿತು. ಅದಾದ ನಂತರ 2009 5 ಬೇರೆ ಬೇರೆ ಪ್ರದೇಶಗಳಲ್ಲಿ, ಈಗ ನಮ್ಮಲ್ಲಿ ಒಂದು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಆನ್ ಸ್ಪೈಸಸ್ ಅಂತ ಇದೆ. ಅದರ ಅಂಡರ್ ಅಲ್ಲಿ ನಾವು ಎಲ್ಲೆಲ್ಲಿ ಏಲಕ್ಕಿ ಬೆಳೆಯುವ ರಿಸರ್ಚ್ ಸ್ಟೇಷನ್ ಗಳಿದೆಯೋ ಅಲ್ಲಿ ಎಲ್ಲ ತಳಿಯನ್ನು ನೆಟ್ಟು ಅದರ ಮೌಲ್ಯಮಾಪನ ಮಾಡಲಾಯಿತು. ಅದು ಎಲ್ಲೆಲ್ಲಿ ಅಂದ್ರೆ ಅಪ್ಪಂಗಲದಲ್ಲಿ, ಸಕಲೇಶ್ಪುರ, ಮೂಡಿಗೆರೆ, ಪಂಪಡಂಪರ ಮತ್ತು ಮೈಲಡಂಪರದಲ್ಲಿ ಈ ಟ್ರಯಲ್ ಅನ್ನು ಕೈಗೊಳ್ಳಲಾಯಿತು. ಈ ತಳಿಯು ಈ ಎಲ್ಲ ಪ್ರದೇಶಗಳಲ್ಲಿ ಉತ್ತಮವಾದ ಇಳುವರಿ ನೀಡಿದ ನಂತರ ಈ ತಳಿಯನ್ನು 2017 ಬಿಡುಗಡೆ ಮಾಡಲಾಯಿತು. ಈ ತಳಿಯು ನಾನಾಗ್ಲೇ ಹೇಳಿದೆ ಸಂಕರಣ ತಳಿ ಅಂತ ಹೇಳ್ಬಿಟ್ಟು, ಇದು NKE90 ತಳಿಯ ಜೊತೆಗೆ ಹೈಬ್ರಿಡೈಸೇಷನ್ ಮಾಡಿ ಪಡೆದಿರುವಂತಹ ತಳಿಯಾಗಿದೆ. ಈ ತಳಿಯು ಮಲಬಾರ್ ಪ್ರಭೇದಕ್ಕೆ ಸೇರಿದ ತಳಿಯಾಗಿದ್ದು ಇದು ಸರಾಸರಿ 927 kgಯಷ್ಟು ಇಳುವರಿಯನ್ನು ನೀಡುತ್ತೆ 1 ಹೆಕ್ಟೇರಿಗೆ. ಈ ISR ವಿಜೇತ ಮತ್ತು ಅಪ್ಪಂಗಲ ಎರಡು ತಳಿಗಳು ಮಲಬಾರ್ ಪ್ರಭೇದಕ್ಕೆ ಸೇರಿದವು ಮತ್ತು ಇವುಗಳಿಗೆ 2 ಮೀಟರ್ನಷ್ಟು ಅಂತರ ಕೊಡಬೇಕಾಗುತ್ತೆ. ಮತ್ತೆ ಇನ್ನು ಎಲ್ಲ ಕೃಷಿ ಕಾರ್ಯಾಚರಣೆಗಳು ಸಹ ಬೇರೆ ಎಲ್ಲ ಏಲಕ್ಕಿ ತಳಿಗೆ ನಾವು ಹೇಗೆ ಮಾಡ್ತೀವೋ ಅದನ್ನೇ ಮಾಡಬಹುದಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ಡಾಕ್ಟರ್ ಅಕ್ಷಿತಾ HJ ಅವರ ಸಂಪರ್ಕಕ್ಕೆ ಸಂಖ್ಯೆಯನ್ನು ತಕ್ಕೊಳ್ಳಿ ಶ್ರೋತೃಗಳೇ, 7034 88 6004 7086 005. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ರಿ ಡಾಕ್ಟ್ರೆ, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಅಕ್ಷಿತಾ ಅವರನ್ನ ಸಂದರ್ಶಿಸಿದವರು ಮಮತಾ ಶಾಸ್ತ್ರಿ. ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಬಿದಿರು ಕೃಷಿ ಕುರಿತು ಮಾಹಿತಿ, ನಂತರ ಮಡಿಕೇರಿ ತಾಲೂಕು ಬೆಟ್ಟಗೇರಿ ಗ್ರಾಮದ ನೆಯ್ಯಾಣಿರ ಸಿ ತಾರೇಂದ್ರ ಅವರೊಡನೆ ಸಂವಾದವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಈಗ ನಿಧನ ಸುದ್ದಿ. ಪೊನ್ನಂಪೇಟೆ ತಾಲೂಕು ಹುದಿಕೇರಿ ಕೋಣಂಗೇರಿ ಕರಾಳನ ಪೌತಿ ಚಕ್ಕೇರಿ ರಾಜು ನಂಜಪ್ಪ ಐಂಡಪುಣ್ಣು 96 ಬಯತ್ತರ ಚಕ್ಕೇರ ಭೋಜಮ್ಮ ನಂಜಪ್ಪ ಇಂದು ಮರಣಪಟ್ಟಿತು. ಐಂಡ ತಾಮನೆ ಬೀಶಿಟಗೇರಿ ನಾಮೀರ ಅಕೇರಿ ಕಾರ್ಬಾರ್ ನಾಳೆ ಮಜ್ಜನ 12 ಒಳ್ಳು ಕೋಣಂಗೇರಿಲುಳ್ಳ ಒಕ್ಕತರ ತೋಟಗಳತ್ತ ನಡಪ. ಆಲೂರು ಸಿದ್ದಾಪುರ ಗ್ರಾಮದ ಪುದಿಯ ನೆರವನ ಕಾವೇರಿ ವಾಸು ಅವರ ಪತ್ನಿ ಸುಶೀಲ 63 ವರ್ಷ ಪ್ರಾಯದಲ್ಲಿ ನಿಧನರಾಗಿದ್ದಾರೆ. ಸುಶೀಲಾ ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಸ್ವಗೃಹದಲ್ಲಿ ನಡೆಯಲಿದೆ. ಕಟ್ಟೆಮಾಡು ಕುಪ್ಪಂಗೇರಿಯ ಸೀತಮ್ಮ 85 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಸೀತಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಪಾರಣೆ ಬಾವಲಿಕಾರಳನ ಇಕ್ಕ ಚಿಕ್ಕಮಗಳೂರು ವಾಸವುಳ್ಳ ಪೊಯ್ಯಟೀರ ಪೌತಿ ಪೊನ್ನಪ್ಪಂಡಮೂವು ನಾಚಪ್ಪ ಇಂದು ಮರಣಪಟ್ಟಿತು. 60 ಬಯತ್ತರ ಪೊಯ್ಯಟೀರ ನಾಚಪ್ಪ ಐಂಡ ಆಕೇರಿ ಕಾರ್ಯ ನಾಳೆ ಮಧ್ಯಾಹ್ನತ್ರ ಒಳ್ಳು ಚಿಕ್ಕಮಗಳೂರುಲ್ಲ ಐಂಡ ಸ್ವಂತಮಲೆ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಚೊಕ್ಕಾಡಿ ವಾಣಿ ವೆಂಕಟೇಶ್ ಜಂಪೆನ ವಿವರ. ಕೊಡಗು ಜಿಲ್ಲಾಡಳಿತ ಹಾಗೂ ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ತೇಲ್ರೆ ಸ್ವೀಪ್ ವತಿಯಿಂದ ಇದೇ 6:00 AM ಬಾಳೆಲೆ ಹತ್ತಿರದ ಕಾರ್ಮಾಡು ಗ್ರಾಮದಲ್ಲಿ ಮತದಾನದ ಮಹತ್ವ ಸಾರುವ ನಿಟ್ಟಲ್ಲಿ ಮಿನಿ ವಿಮಾನಗಳ ಹಾರಾಟ ಪ್ರತೀಕ್ಷೆಗೆ ಆಯೋಜಿಸಲಾಗುತ್ತ ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಡಾ ಎಸ್ ಆಕಾಶವು ತಿಳಿಸಿದರು. ಖಾಸಗಿ ಏಶ್ ಟ್ರಿಪ್ಲಿ 30ಕ್ಕೂ ಜಾಸ್ತಿ ಮಿನಿ ವಿಮಾನಗಳ ಪ್ರದರ್ಶನ ಮತ್ತು ಹಾರಾಟ ಕಾರ್ಯಕ್ರಮ ನಡೆದಿದೆ. ಯುವ ಮತದಾರರು, ಗ್ರಾಮಸ್ಥರು, ಕಾಲೇಜು ಮಕ್ಕ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಸದಸ್ಯರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ. ಪೊನ್ನಂಪೇಟೆ 66/11 kV ವಿದ್ಯುತ್ ಮಾರ್ಗದಲ್ಲಿ ತುರ್ತು ರಿಪೇರಿ ಕೆಲಸ ಮಾಡಿಕಿರುವುದರಿಂದ ಮೇ 4 ನಾಳೆ ಬೆಳಿಗ್ಗೆ 10:30 AM ಮಧ್ಯಾಹ್ನ 1:00 AM ಮುಟ್ಟ 66/11 kV ಪೊನ್ನಂಪೇಟೆ ವಿರಾಜಪೇಟೆ, 33/11 kV ಶ್ರೀಮಂಗಲ ಸಿದ್ದಾಪುರ ಮೂರ್ನಾಡು ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಪೊನ್ನಂಪೇಟೆ, ಗೋಣಿಕೊಪ್ಪ, ಪಾಲಿಬೆಟ್ಟ, ಕಾನೂರು, ವಿರಾಜಪೇಟೆ, ಕಾಕೋಟುಪರಂಬು, ಮೂರ್ನಾಡು, ಮರಗೋಡು, ನಾಪೋಕ್ಲು, ಹತ್ರಪತ್ರದ ಊರುಗಳಲ್ಲಿ ವಿದ್ಯುತ್ ಹಂಚಿಕೆ ಇರದುಲೇತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಹಿನ್ನೆಲೆಯಲ್ಲಿ ಮತದಾರರಲ್ಲಿ ಮತದಾನದ ಜಾಗೃತಿ ಮೂಡಿಸಿಕೆ ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ, ರೋಟರಿ ಕ್ಲಬ್ ಮಡಿಕೇರಿ, ಹಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೂಡುಕೂಟಲಿ ಇದೇ 6:00 AM ಮೂರ್ನಾಡು ಗ್ರಾಮದಲ್ಲಿ ಮತದಾನದ ಮಹತ್ವ ಸಾರುವ ಹಿನ್ನೆಲೆಯಲ್ಲಿ ಮ್ಯಾರಥಾನ್ ಕಾರ್ಯಕ್ರಮ ನಡೆದಿದೆ. ಭಾಗವಹಿಸುವವರು ಇದೇ 5:00 PM 6:00 AM ತಮ್ಮ ಹೆಸರು ನೋಂದಾಯಿಸಿ ಕಣಕ್ಕೆ ಸುರುಗಿ ನೋಂದಣಿ ಮಾಡಿಕೊಳ್ಳುವ 100 ಸ್ಪರ್ಧಾರ್ಥಿಗಳಿಗೆ ಸ್ವೀಪ್ ಸಂದೇಶ ಇರುವ ಟೀಶರ್ಟ್ ಮತ್ತು ಕ್ಯಾಪ್, ಗೆದ್ದವಕ್ಕೆ ಮೆಡಲ್ ಮತ್ತು ಎಲ್ಲವಕ್ಕೂ ಪ್ರಮಾಣ ಪತ್ರ ನೀಡಲಾದಂತ ಸ್ವೀಪ್ ಸಮಿತಿ ತಿಳಿಸಿತು. ಮಕ್ಕಳ ಮನಸ್ಸು ವಿಕಾಸ ಆಕೆ ಪಠ್ಯದೊಟ್ಟಿಗೆ ಪಠ್ಯೇತರ ಚಟುವಟಿಕೆಗೂ ಪೋಷಕರ ಆದ್ಯತೆ ಕೊಡುಕೂತ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕಲಾ ಪ್ರಾಚಾರ್ಯರಾದ ಡಾಕ್ಟರ್ ಪವಿತ್ರ ಅವರು ಹೇಳಿದರು. ಸೋಮರಪೇಟೆಯಲ್ಲಿ ಕಳೆದ 20 ನಡೆದ ಮಕ್ಕಳ ಕಲಿಕಾ ಬೇಸಿಗೆ ಶಿಬಿರದ ಆಖೇರಿ ಕಾರ್ಯಕ್ರಮದಲ್ಲಿಯೂ ಮಾತಾಡಿದವು. ಇಂದು ಪೋಷಕರು ತಮ್ಮ ಮಕ್ಕ ಜಾಸ್ತಿ ಅಂಕ ತಕ್ಕೊಂಡು ರ್ಯಾಂಕ್ ಬರಕುತ ಆಸೆ ಪಟ್ಟವೆ, ಆದರೆ ಅವರ ಮಾನಸಿಕ ಬೆಳವಣಿಗೆ ಹಂಗೆ ವ್ಯಕ್ತಿತ್ವದ ವಿಕಸನದ ಬಗ್ಗೆ ಗಮನ ಹರಿಸುದ್ಲೆ. ಮಕ್ಕಳ ಚಟುವಟಿಕೆ ಕೇವಲ ಬೇಸಿಗೆ ಶಿಬಿರಕ್ಕೆ ಮಾತ್ರ ಮೀಸಲಾಗದೆ ಅವಕ್ಕೆ ದಿನನೂ ಪ್ರೋತ್ಸಾಹ ಕೊಡೀತ ಈ ಕಾರ್ಯಕ್ರಮದಲ್ಲಿ ಹೇಳಿದೋ. ಈ ಕಾರ್ಯಕ್ರಮದಲ್ಲಿ ಖಾಸಗಿ ವಾಹಿನಿ ಸರಿಗಮ ಪ್ರಶಸ್ತಿ ವಿಜೇತೆ ಪ್ರಗತಿ ಬಡಿಗೇರ್ ಅವರನ್ನು ಸನ್ಮಾನಿಸಲಾಯಿತು. ಕೇರಳದ ತಲಶೇರ್ನಲ್ಲಿ ನಡೆದ ಓಪನ್ ಮಾಸ್ಟರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 400 m ಮತ್ತು 800 m ಓಟದ ಸ್ಪರ್ಧೆಯಲ್ಲಿ ವಿದ್ಯಾ ಹರೀಶ್ ಬಂಗಾರಕೋಡಿಯು ಭಾಗವಹಿಸಿ ಸುವರ್ಣ ಇನಾಮು ಪಡ್ಕೊಂಡಳು. ಗೌಡ ಫುಟ್ಬಾಲ್ ಅಕಾಡೆಮಿ ಕೊಡಗು ಇವರ ವತಿಯಿಂದ 6ನೇ ವರ್ಷದ ಗೌಡ ಫುಟ್ಬಾಲ್ ಟ್ರೋಫಿ 2023 ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮರಗೋಡು ಇಲ್ಲಿ ನಾಳೆಯಿಂದ ನಡೆದಿದೆ. ಭಾರತ ಚುನಾವಣಾ ಆಯೋಗ ಮೇ 10 ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತದಾನ ನಿರ್ಕ ಮಾಡಿದ್ದು, ಈ ದಿನದಂದು ರಾಜ್ಯಾದ್ಯಂತ ಎಲ್ಲಾ ಕಾರ್ಖಾನೆಗ, ಅಂಗಡಿಗ, ವಾಣಿಜ್ಯ ಸಂಸ್ಥೆಗ, ಹಂಗೆ ಇತರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ 1951 ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 135B ರೆಡಿ, ಹಂಗೆ ಕೈಗಾರಿಕಾ ಸಂಸ್ಥೆಗಳ ರಾಷ್ಟೀಯ ಮತ್ತು ಹಬ್ಬದ ರಜೆಗಳು ಕಾಯ್ದೆ 1963 3A ನಡಿಲಿ ಅರ್ಹ ಮತದಾರರಿಗೆ ವೇತನ ಸಹಿತ ರಜೆ ಘೋಷಿಸಲಾಯಿತು. ಇದನ ಕೊಡಿಕೆ ತಪ್ಪಿರೆ ಸಂಬಂಧಪಟ್ಟ ಸಂಸ್ಥೆ ಅಲ್ಲರೆ ನಿಯೋಜಕರ ವಿರುದ್ದ ನಿಯಮಾನುಸಾರ ಕಾನೂನು ಕ್ರಮ ಜರುಗಿಸಲಾದೇತ ಕೊಡಗು ಉಪವಿಭಾಗದ ಕಾರ್ಮಿಕಾಧಿಕಾರಿ SL ಹರ್ಷವರ್ಧನ್ ಅವರು ತಿಳಿಸಿದರು. ಜಿಲ್ಲಾಡಳಿತ, ಸ್ವೀಪ್ ಸಮಿತಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಇತರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಇದೇ 6ನೇ ತಾರೀಕಿಗೆ ಸಾಯಂಕಾಲ 6:30 AM ಕುಶಾಲನಗರ ಗಣಪತಿ ದೇವಸ್ಥಾನದ ಕ್ಯಾಂಡಲ್ ದೀಪದೊಟ್ಟಿಗೆ ಜಾಥಾ ನಡೆದಿದೆ. ಜಾಥಾದಲ್ಲಿ ಭಾಗವಹಿಸುವವು ಕ್ಯಾಂಡಲ್ ಅಲ್ಲದೆ ಮಣ್ಣನ ದೀಪನ ತಕೊಂಡು ಬರಕೂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಸಿ ರಂಗದಾಮಯ್ಯ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಲಯನ್ಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕಳತ್ಮಾಡು ಗೋಣಿಕೊಪ್ಪಲು ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದ್ದು ಸತತ 19 ವರ್ಷಗಳಿಂದ ಉತ್ತಮ ಫಲಿತಾಂಶ ಪಡೆಯುತ್ತಿದೆ. ವಿಜ್ಞಾನ ವಿಭಾಗದಲ್ಲಿ PCMB, PCMC, ವಾಣಿಜ್ಯ ವಿಭಾಗದಲ್ಲಿ EBACಗೆ ಪ್ರವೇಶಾತಿ ಆರಂಭಗೊಂಡಿದೆ. CET, NEET, JEE ಕೋಚಿಂಗ್ ಲಭ್ಯ. ಕ್ರೀಡೆ, NCC ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೂ ಅವಕಾಶ. ಬಾಳೆಲೆ, ಕಾನೂರು, ಶ್ರೀಮಂಗಲ, ವಿರಾಜಪೇಟೆ, ಅಮ್ಮತ್ತಿ, ಸಿದ್ದಾಪುರ, ಪಾಲಿಬೆಟ್ಟ, ಕುಂದಾ ಮುಂತಾದ ಕಡೆಯಿಂದ ಬಸ್ ವ್ಯವಸ್ಥೆ. ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ 9480 4623 18.